ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. ಹಿಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ಬೇಕಾಗುವ ವಿವಿಧ ರೀತಿಯ ಆಹಾರಗಳ ಕುರಿತು ಡಾ ವಾಣಿಶ್ರೀ ಎಸ್ ಅವರಿಂದ ಮಾಹಿತಿ. ನಂತರ ವಿಶ್ವ ಜಲ ದಿನಾಚರಣೆಯ ಸಂದರ್ಭದಲ್ಲಿ ಜಲ ಸಂರಕ್ಷಣೆ ಕುರಿತು ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ ಅಂಬರೀಶ್ ಆಶಿಹಾಳ್ ಅವರಿಂದ. ನಂತರ ಹವಾಮಾನ ವರದಿ, ಕೃಷಿ ಸಲಹೆಗಳು ಮತ್ತು ರೇಣವ ಆಚಾರ್ಯ ಅವರಿಂದ ಸೌಬಾನ್ಯ ಪದಗಳು ಪ್ರಸಾರವಾಗಲಿವೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಹಾಗಾದರೆ ಮೊದಲಿಗೆ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ಬೇಕಾಗುವ ವಿವಿಧ ರೀತಿಯ ಆಹಾರಗಳ ಕುರಿತು ಡಾ ವಾಣಿಶ್ರೀ ಎಸ್ ಅವರಿಂದ ಮಾಹಿತಿಯನ್ನು. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೈತ ಬಾಂಧವರು ಇರ್ಬೋದು, ಗ್ರಾಮೀಣ ಮಹಿಳೆಯರಿರ್ಬೋದು, ರೈತರಿರ್ಬೋದು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಬಲಿಯಾಗ್ತಾ ಇರ್ತಾರೆ. ಯಾಕಂದರೆ ಸಾಯಂಕಾಲವರೆಗೆ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಸರಿಯಾಗಿ ನೀರು ಕುಡಿಯೋದಿಲ್ಲ, ಸರಿಯಾಗಿ ಊಟ ಮಾಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಹಲವಾರು ಆರೋಗ್ಯದ ತೊಂದರೆಗಳು ಕಾಣಿಸ್ತಿರ್ತವೆ. ಈ ಒಂದು ವಿಶೇಷವಾಗಿ ಬೇಸಿಗೆ ಹಂಗಾಮಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತ ಬಾಂಧವರು, ದುಡಿತಕ್ಕಂಥ ಕೂಲಿ ಕಾರ್ಮಿಕರು, ಅವರೆಲ್ಲ ಯಾವ ರೀತಿ ಆಹಾರವನ್ನು ತಗೋಬೇಕು ಅಂತಕ್ಕಂಥ ವಿಚಾರವಾಗಿ, ಯಾವ ರೀತಿ ಆಹಾರ ಪದ್ಧತಿ ಇರಬೇಕು ಅಂತಕ್ಕಂಥ ವಿಚಾರವಾಗಿ ನಿಮಗೆಲ್ಲ ಮಾಹಿತಿಯನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸೂರು ವಿಸ್ತರಣಾ ಶಿಕ್ಷಣ ಘಟಕದ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ವಾಣಿಶ್ರೀ ಎಸ್ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಬನ್ನಿ, ಅವರಿಂದ ಮಾಹಿತಿಯನ್ನು ಕೇಳೋಣಂತ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಬೇಸಿಗೆಯಲ್ಲಿ ನಮಗೆ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ಎಷ್ಟೊಂದು ಬಿಸಿಲಿದೆ ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ತಾಪಮಾನ ಹೆಚ್ಚುತ್ತಾ ಹೋಗುತ್ತೆ. ಈ ತಾಪಮಾನವನ್ನು ನಾವು ತಡ್ಕೊಳ್ಳೋದಕ್ಕೆ ಯಾವ ರೀತಿ ಆಹಾರವನ್ನು ತಿನ್ನಬೇಕು, ಬರೀ ಹಣ್ಣುಗಳ ಸೇವನೆಯನ್ನಷ್ಟೇ ಮಾಡಬೇಕಾ, ಅಥವಾ ಆಹಾರದಲ್ಲಿ ಯಾವ್ಯಾವಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು, ಯಾವನ್ನ ಬಿಡಬೇಕು ಅನ್ನೋದು ಒಂಥರ ಗೊಂದಲವಾಗಿರುತ್ತೆ. ಎಸ್ಪೆಷಲಿ ಹೇಳಬೇಕಂದ್ರೆ ನಮಗೆ ಊಟನೇ ಸೇರೋದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಬೇಸಿಗೆಯಲ್ಲಿ ಹೆಚ್ಚು ಆಹಾರ ಸೇವನೆ ಮಾಡೋದು ಕಷ್ಟಕರವಾಗಿರುತ್ತೆ. ಆದರೂ ಕೂಡ ನಾವು ನಮ್ಮ ದಿನನಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಲರಿಗಳನ್ನಾಗಲಿ, ಜೀವಸತ್ವಗಳನ್ನು, ಪೋಷಕಾಂಶಗಳು ಯಾವ ರೀತಿ ಬೇಕು ಅನ್ನೋದು ನಮಗೆ ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅವನ್ನ ಸಪ್ಲೈ ಮಾಡತಕ್ಕಂಥ ಆಹಾರಗಳು ನಮಗೆ ಕಂಪಲ್ಸರಿ ಇರಬೇಕಾಗತ್ತೆ. ಅಂಥ ಆಹಾರಗಳನ್ನು ನಾವು ಯಾವ ರೀತಿ ಸೇವನೆ ಮಾಡಬೇಕು, ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಅಂತ ನೋಡಿದಾಗ, ಫಸ್ಟ್ ಪ್ರಿಫರೆನ್ಸು ನಾವು ಕೊಡ್ತಕ್ಕಂಥದ್ದು ದ್ರವರೂಪದ ಆಹಾರಗಳು. ಅಂದರೆ ನಾವು ಬೇಸಿಗೆಯಲ್ಲಿ ಹೆಚ್ಚಾಗಿ ದ್ರವರೂಪದ ಆಹಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂತಹ ಆಹಾರಗಳು ಯಾವುದು ಅಂತ ನೋಡೋದಾದರೆ, ಹಣ್ಣು ಮತ್ತು ತರಕಾರಿಗಳಿಂದ ಮಾಡಿರ್ತಕ್ಕಂಥ ಜ್ಯೂಸ್ಗಳಿರ್ಬೋದು. ಈಗ ಬರೀ ಜ್ಯೂಸ್ಗಳನ್ನಷ್ಟೇ ಕುಡಿದ್ರೆ ನಮಗೆ ಹೊಟ್ಟೆ ತುಂಬೋದಿಲ್ಲ, ಆದರೆ ನಾವು ಪದೇ ಪದೇ ನೀರನ್ನು ಕುಡಿಯೋದಕ್ಕೆ ಬದಲಾಗಿ ಹಣ್ಣಿನ ರಸಗಳನ್ನು ತೆಗೆದುಕೊಳ್ಬೋದು. ಬರೀ ಕೇವಲ ಹಣ್ಣಿನ ರಸಗಳನ್ನು ಮಾಡಿ ತೆಗೆದುಕೊಳ್ಳೋದಲ್ಲದೇ ನಾವು ಇಡಿಯಾದ ಹಣ್ಣುಗಳ ಸೇವನೆ ಬಹಳ ಮುಖ್ಯ ಆಗುತ್ತೆ. ಹಣ್ಣಿನಲ್ಲಿ ಯಾಕೆ ನಾವು ಹಣ್ಣಿಗೆ ಅಷ್ಟೊಂದು ಯಾಕೆ ಪ್ರಿಫರೆನ್ಸ್ ಕೊಡ್ತಾ ಇರ್ತೀವಿ ಅಂದರೆ, ಬೇಸಿಗೆಯಲ್ಲಿ ನಮಗೆ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಕಲ್ಲಂಗಡಿ ಹಣ್ಣು. ಈ ಕಲ್ಲಂಗಡಿ ಮತ್ತು ಕರ್ಬೂಜದಲ್ಲಿ 90% ನೀರಿನ ಅಂಶನೇ ಇರುತ್ತೆ.

ನೀರು ಎಲ್ಲ ಜೀವಿಗಳಿಗೆ ಅಗತ್ಯವಾದ ಜೀವನಾಧಾರ ಸಂಪನ್ಮೂಲವಾಗಿದೆ. ಭೂಮಿಯ ಮೇಲ್ಮೈಯ 71% ಭಾಗದಲ್ಲಿ ನೀರು ಇದ್ದರೂ ಸಹ ಮಾನವನ ಬಳಕೆಗೆ ಉಪಯೋಗಗೊಳ್ಳುತ್ತಿರುವುದು 3% ಮಾತ್ರ. ಇಡೀ ಭೂಮಂಡಲದಲ್ಲಿ ಒಟ್ಟು 940 ಕೋಟಿ ಘನ ಕಿಲೋಮೀಟರ್ಗಳಷ್ಟು ನೀರು ವಿವಿಧ ರೂಪಗಳಲ್ಲಿ ಇವೆ ಎಂದು ಅಂದಾಜು ಮಾಡಲಾಗಿದೆ. ಇದರಲ್ಲಿ ಬಹಳಷ್ಟು ಭಾಗ ಸಮುದ್ರಗಳಲ್ಲಿ, ಧ್ರುವ ಪ್ರದೇಶಗಳಲ್ಲಿ ಘನ ರೂಪದಲ್ಲಿ, ಮೋಡ ನೀರಾವಿಯ ರೂಪದಲ್ಲಿದೆ. ಆದ್ದರಿಂದ ಮಾನವ ಹಾಗೂ ಇನ್ನಿತರ ಕೆಲವು ಜೀವಿಗಳಿಗೆ ಅಗತ್ಯವಿರುವ ಸಿಹಿ ನೀರು, ದೊರಕುವ ಜಲಮೂಲಗಳಲ್ಲಿ ಲಭ್ಯವಿರುವ ನೀರಿನ ಪ್ರಮಾಣ ತೀರಾ ಕಡಿಮೆ ಅಂತಾನೆ ಹೇಳಬಹುದು. ನೀರಿಗೆ ಬದಲಿ ವಸ್ತು ಮತ್ತೊಂದಿಲ್ಲ. ಭೂಮಿಯಲ್ಲಿ ಲಭ್ಯವಿರುವ ನೀರಿನ ಪ್ರಮಾಣ 2.7% ಮಾತ್ರ ಶುದ್ಧ ನೀರು. ನೀರಿಲ್ಲದೆ ಜೀವನ ಅಸಾಧ್ಯ. ಕುಡಿಯಲು, ನೀರಾವರಿಗೆ ಹಾಗೂ ಕೈಗಾರಿಕೆಗೆ ನೀರಿನ ಅಗತ್ಯ ಪ್ರಾಮುಖ್ಯ. ಪುರಾತನ ಕಾಲದಿಂದ ಹಿಡಿದು ಇಂದಿನ ಆಧುನಿಕ ಜಗತ್ತಿನ ಬೆಳವಣಿಗೆಗೆ ನೀರಿನ ಕೊಡುಗೆ ಅಪಾರವಾಗಿದೆ. ಶುದ್ಧ ನೀರು ಒಂದು ವಿಶೇಷ ವಸ್ತು. ಸೂಕ್ತ ಸ್ಥಾನಮಾನದೊಂದಿಗೆ ಅದರ ಸಂರಕ್ಷಣೆಯನ್ನು ಮಾಡುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಜಲ ಸಂರಕ್ಷಣೆಯ ಮೇಲ್ಮೈ ಜಲ ಮತ್ತು ಅಂತರ್ಜಲ ಸಂಪತ್ತು ಮಲಿನಗೊಳ್ಳುವುದನ್ನು ತಡೆಯುತ್ತದೆ. ಜಲ ಸಂರಕ್ಷಣೆಯಿಂದಾಗಿ ನೀರಿನ ಬಳಕೆಯ ಪ್ರಮಾಣ 1/3 ಭಾಗದವರೆಗೆ ಕಡಿಮೆಯಾಗುತ್ತಿದೆ. ಭಾರತದ 14 ರಾಜ್ಯಗಳಲ್ಲಿ 100 ಜಿಲ್ಲೆಗಳು ಪ್ರತಿ ವರ್ಷ ಬರಗಾಲಕ್ಕೆ ತುತ್ತಾಗಿರುವುದು ನಾವು ಸೂಕ್ತ ರೀತಿಯಲ್ಲಿ ಜಲ ಸಂರಕ್ಷಣೆಯನ್ನು ಮಾಡದಿರುವುದೇ ಕಾರಣವಾಗಿದೆ. ಈ ನೆಲವನ್ನು, ಈ ಜಲವನ್ನು ನೀವು ರಕ್ಷಿಸಿಕೊಳ್ಳಿ, ಕ್ಷಣದಾಸೆಗೆ ಬಲಿಯಾಗದೆ ಹಸಿರು ಇಸಿಯಲ್ಲಿ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ. ಹಸಿರಿಲ್ಲದೆ ಉಸಿರಲ್ಲದೆ ಉಳಿಸಲು ಇರಲಿ ಛಲ. ಇನ್ನು ಜಲ ಸಂರಕ್ಷಣೆಯಿಂದಾಗುವ ಲಾಭಗಳ ಕುರಿತು ನಾವು ಮಾತಾಡುವುದಾದರೆ, ನೀರಿನ ಸಮರ್ಥ ಬಳಕೆಯ ವೆಚ್ಚವನ್ನು 30% ಕಡಿಮೆ ಮಾಡಬಹುದು. ನೀರಿನ ಸಂರಕ್ಷಣೆಯು ಅದರ ಉಪಯೋಗಗಳ ಬಳಕೆಗೆ ಬೇಕಾಗುವ ಶಕ್ತಿಯ ಪ್ರಮಾಣವನ್ನು ಉಳಿತಾಯ ಮಾಡುತ್ತದೆ. ನೀರು ಹಣದ ಉಳಿತಾಯಕ್ಕೆ ಸಹಕಾರಿಯಾಗ್ತದೆ. ನಮ್ಮ ಪರಿಸರದಲ್ಲಿನ ಹಳ್ಳ ಹಾಗೂ ಇತರ ಜಲಮೂಲಗಳು ಹೆಚ್ಚಿನ ನೀರಿಗೆ ಲಭ್ಯತೆಗೆ ಸಹಕಾರಿಯಾಗ್ತದೆ. ಇನ್ನು ನಮ್ಮ ದೈನಂದಿನ ಜೀವನದಲ್ಲಿ ಮಳೆ ನೀರು ಅಥವಾ ಈ ಜಲ ಸಂರಕ್ಷಣೆಯ ಒಂದು ಕೆಲವು ಸೂತ್ರಗಳನ್ನು ನಾವು ಅಳವಡಿಸಿಕೊಂಡರೆ ಸಾಧ್ಯವಾದಷ್ಟು ನಮ್ಮ ಮಟ್ಟದಲ್ಲಿಯೇ ಈ ನೀರಿನ ಸಂರಕ್ಷಣೆಯನ್ನು ಮಾಡಿದಂತಾಗುತ್ತದೆ. ಮುಖ್ಯವಾಗಿ ನಮ್ಮ ಮನೆಯಲ್ಲಿ ನಲ್ಲಿಯ ನೀರು ಸೋರುವುದನ್ನು ಕಂಡು ಬಂದಲ್ಲಿ ತಕ್ಷಣವೇ ಅದನ್ನು ನಾವು ದುರಸ್ತಿ ಮಾಡಬೇಕು. ಶೌಚಾಲಯಗಳಲ್ಲಿ ನೀರಿನ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಹಲ್ಲುಜ್ಜುವಾಗ ನಲ್ಲಿ ನೀರನ್ನು ಬಳಸಬಾರದು. ಇನ್ನು ಶೇವಿಂಗ್ ಮಾಡುವಾಗ ನಲ್ಲಿಯನ್ನು ಬಳಸಲೇಬೇಡಿ. ಬದಲಾಗಿ ಲೋಟವನ್ನು ಉಪಯೋಗಿಸಿ. ಬಟ್ಟೆ ಒಗೆಯುವಾಗ ನಲ್ಲಿಯನ್ನು ಹಾಗೆ ಬಿಡುವಂತಹ ಪರಿಪಾಠ ನಮ್ಮಲ್ಲಿ ಸಾಕಷ್ಟು ಕಂಡುಬರುತ್ತಿದ್ದು, ಬಟ್ಟೆಯನ್ನು ತೊಳೆಯುವ ಸಂದರ್ಭದಲ್ಲಿ, ಅದನ್ನು ಹಿಂಡುವ ಸಂದರ್ಭದಲ್ಲಿ ಮಾತ್ರ ನಲ್ಲಿ ನೀರನ್ನು ಚಾಲೂ ಮಾಡಬೇಕು. ಇನ್ನು ಮಾಳಿಗೆ ಮೇಲಿರುವಂತಹ ಟ್ಯಾಂಕ್ನಿಂದ ನೀರು ಪೋಲಾಗದಂತೆ ತೆರೆಯುವ ಕವಾಟನ್ನು ಉಪಯೋಗಿಸಬೇಕು. ಬಟ್ಟೆ ತೊಳೆದ ನೀರು ಹಾಗೂ ನೆಲವನ್ನು ಶುಚಿಗೊಳಿಸಿದ ನೀರನ್ನು ಮತ್ತೆ ನಾವು ಪುನರ್ಬಳಕೆಯನ್ನು ಮಾಡಬಹುದು. ಉದಾಹರಣೆಗೆ, ನಾವು ಶೌಚಾಲಯಕ್ಕೋ ಅಥವಾ ಮುಂದಿನ ಒಂದು ಗಾರ್ಡನಿಗೋ ಗಿಡಮರಗಳಿಗೋ ಈ ಬಳಸಿದ ನೀರನ್ನು ಉಪಯೋಗ ಮಾಡುವುದರಿಂದ ನೀರನ್ನು ಮರುಬಳಕೆ ಮಾಡಿದಂತಾಗುತ್ತದೆ. ಇನ್ನು ದೈನಂದಿನ ಜೀವನದಲ್ಲಿ ಬಟ್ಟೆ ತೊಳೆಯುವ ಸಂದರ್ಭದಲ್ಲಿ ಹೆಚ್ಚಿನ ಸೋಪು ಅಥವಾ ಡಿಟರ್ಜೆಂಟನ್ನು ನಾವು ಬಳಸಬಾರದು. ಕೈಯಿಂದ ಬಟ್ಟೆ ತೊಳೆಯುವಾಗ ಟ್ಯಾಪ್ ನೀರನ್ನು ಹರಿಯಲು ಬಿಡಬೇಡಿ. ವಾಷಿಂಗ್ ಮಿಷಿನ್ ಉಪಯೋಗಿಸುವಾಗ ಅದರಲ್ಲಿ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿ. ಇನ್ನು ನಮ್ಮಲ್ಲಿ ತೋರಿಕೆಗೋ ಅಥವಾ ಶ್ರೀಮಂತಿಕೆಗೋ ಹೆಚ್ಚಿನ ಒಂದು ಆಡಂಬರಕ್ಕೋ ನಾವು ಮನೆಯ ಗಾರ್ಡನನ್ನು ನಾವು ಉಪಯೋಗಿಸ್ತೀವಿ. ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀರನ್ನು ಬಳಸ್ತೀವಿ. ಮನೆಯ ಒಠಾರಿನಲ್ಲಿ ಹುಲ್ಲು ಹಾಸಿನ ಜಾಗವನ್ನು ಕಡಿಮೆ ಮಾಡಬೇಕು. ಈ ಜಾಗ ಕಡಿಮೆ ಇದ್ದಷ್ಟು ನೀರಿನ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಹುಲ್ಲು ಹಾಸಿನ ಜಾಗಕ್ಕೆ ಅಗತ್ಯವಿರುವಷ್ಟು ನೀರನ್ನು ಮಾತ್ರ ಬಳಸಬೇಕು. ಮಳೆಗಾಲದಲ್ಲಿ ಅನಗತ್ಯವಾಗಿ ಈ ಹುಲ್ಲು ಹಾಸಿನ ಮೇಲೆ ನೀರನ್ನು ಬಿಡಬಾರದು. ಹುಲ್ಲು ಹಾಸಿನ ಜಾಗಕ್ಕೆ ಮುಂಜಾನೆ ಕಾಲದಲ್ಲಿ ನಿರ್ಮಿಸಿ. ಇದು ನೀರು ಆವಿಯಾಗದಂತೆ ತಡೆಗಟ್ಟುತ್ತದೆ. ಇನ್ನು ಬಟ್ಟೆ ಮತ್ತು ಪಾತ್ರೆ ತೊಳೆದ ನೀರನ್ನು ಹೂದೋಟದಲ್ಲಿ ಉಪಯೋಗಿಸುವುದು ಉತ್ತಮ. ನಲ್ಲಿ ಹಾಗೂ ಹೂಸ್ ಪೈಪಿನಲ್ಲಿ ನೀರು ಸೋರದಂತೆ ನೋಡ್ಕೋಬೇಕು. ಸ್ಪಿಂಕ್ಲರ್ ಮತ್ತು ಡ್ರಿಪ್ ಅಥವಾ ಹನಿ ನೀರಾವರಿ ಪದ್ಧತಿಯನ್ನು ಅಳಿಸಿಕೊಂಡಲ್ಲಿ ಹೆಚ್ಚಿನ ಹರಿ ನೀರನ್ನು ತಡೆಗಟ್ಟಬಹುದು. ಇನ್ನು ಮೋರಿಗೆ ಶುದ್ಧ ನೀರು ಹರಿಯದಂತೆ ನೋಡಿಕೊಳ್ಬೇಕು. ಅಂತಂದರೆ ಸೋರುತ್ತಿರುವ ಪೈಪ್ಗಳಿಂದ ನೀರು ಅನಾವಶ್ಯಕವಾಗಿ ಮೋರಿಗಳಿಗೆ ಹೋಗುತ್ತಿರುತ್ತದೆ. ಇದನ್ನು ನಾವು ಗಮನಿಸಿ ಈ ಶುದ್ಧ ನೀರು ಮೋರಿಗೆ ಹರಿಯದಂತೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ನಾವು ಮನೆಯಲ್ಲಿ ಹೆಚ್ಚಿನಚ್ಚಾಗಿ ನಾವು ನೀರಿನಿಂದ ನೆಲವನ್ನು ತೊಳೆಯುತ್ತೇವೆ. ಇದನ್ನು ತಡೆಗಟ್ಟಬೇಕು. ನೆಲವನ್ನು ನೀರಿನಿಂದ ತೊಳೆಯುವುದರ ಬದಲು ಪೊರಕೆಯಿಂದ ಗುಡಿಸಿ ತೇವ ಬಟ್ಟೆಯಿಂದ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಬರಗಾಲಕ್ಕೆ ಹೊಂದುವ ಗಿಡ ಹಾಗೂ ಸಸಿಗಳನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಇಂತಹ ಗಿಡಗಳು ಮರವಾಗಿ ಬೆಳೆದ ಮೇಲೆ ಅವುಗಳಿಗೆ ದಿನಾ ನೀರುಣಿಸುವ ಅಗತ್ಯ ಇರುವುದಿಲ್ಲ. ಬೇಸಿಗೆಯಲ್ಲಿ ಅಂತಹ ಗಿಡಗಳು ನೀರಲ್ಲದೆ ಬದುಕಬಲ್ಲವು. ಇನ್ನು ಸಾರ್ವಜನಿಕವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗುವುದನ್ನು ನಾವು ದೈನಂದಿನ ಜೀವನದಲ್ಲಿ ನೋಡ್ತೀವಿ. ಬಳಕೆದಾರರು ಉತ್ತಮ ಕಾರ್ಯಸಮರ್ಥತೆಯ ನಲ್ಲಿ ಸಲಕರಣೆಗಳನ್ನು ಬಳಸುವಂತೆ ಪ್ರೋತ್ಸಾಹಿಸಿ, ಹಾಗೆಯೇ ಅವುಗಳ ಮೇಲ್ವಿಚಾರಣೆಯನ್ನು ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತಲೇ ಹೇಳಬಹುದು. ಸರಬರಾಜು ವ್ಯವಸ್ಥೆಯಲ್ಲಿ ನೀರು ಸೋರುವುದನ್ನು ಕಂಡುಬಂದಲ್ಲಿ ತಕ್ಷಣವೇ ನಾವು ದೂರನ್ನು ಕೊಡಬೇಕು, ನೀರು ಸೋರುವುದನ್ನು ಸರಿಪಡಿಸಬೇಕು. ನಾಗರಿಕರು ಮಳೆ ನೀರು ಸಂಗ್ರಹಣೆಗೆ ಮತ್ತು ಛಾವಣಿ ನೀರು ಸಂಗ್ರಹಣೆಗೆ ವ್ಯವಸ್ಥೆಯನ್ನು ಅಳವಡಿಸಲು ಪ್ರೋತ್ಸಾಹವನ್ನು ಮಾಡಬೇಕು. ಸಾರ್ವಜನಿಕ ನೀರು ಸರಬರಾಜು ವ್ಯವಸ್ಥೆಯಲ್ಲಿ ಶುದ್ಧ ಮತ್ತು ಬಳಸಿದ ನೀರನ್ನು ವಿತರಿಸಲು ಹಾಗೂ ಕೊಂಡೊಯ್ಯಲು ಬೇರೆ ಬೇರೆ ವ್ಯವಸ್ಥೆಗಳನ್ನು ಅಳವಡಿಸಬೇಕು. ನೀರಿನ ಸಂರಕ್ಷಣೆಯಲ್ಲಿ ನಮ್ಮೊಡನೆ ಇತರರು ಭಾಗಿಯಗಳಾಗುವಂತೆ ನಾವು ನೋಡ್ಕೋಬೇಕು. ಉತ್ತಮ ಕಾರ್ಯ ಸಮರ್ಥತೆಯ ನಲ್ಲಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಸಲಕರಣೆಗಳನ್ನು ನಮ್ಮ ನೆರೆಹೊರೆಯವರು ಮತ್ತು ಮಿತ್ರರು ಉಪಯೋಗಿಸಲು ತಿಳಿವಳಿಕೆ ನೀಡಿ. ಕೈಗಾರಿಕೆಗಳಿಂದಾಗುವ ನೀರಿನ ಮಲಿನತೆಯನ್ನು ತಡೆಯಲು ಅಲ್ಲಿ ಸಂಗ್ರಹವಾಗುವ ಮಲಿನ ನೀರನ್ನು ಯೋಗ್ಯ ರೀತಿಯಲ್ಲಿ ಶುದ್ಧೀಕರಿಸಬೇಕು ಹಾಗೂ ವೈಜ್ಞಾನಿಕ ಮಾನದಂಡಗನುಗುಣವಾಗಿ ವಿಲೇವಾರಿಯನ್ನು ಮಾಡಬೇಕು. ನೀರಿನ ಮಲಿನತೆಗನುಗುಣವಾಗಿ ಮಲಿನ ನೀರನ್ನು ಬೇರ್ಪಡಿಸಿ ಶುದ್ಧೀಕರಿಸಿದರೆ ಬೇಕಾಗುವ ರಾಸಾಯನಿಕ ಪದಾರ್ಥಗಳ ಬಳಕೆ ಕಡಿಮೆಯಾಗ್ತದೆ. ಶುದ್ಧೀಕರಣದ ಪ್ರಕ್ರಿಯೆಯು ಸುಲಭವಾಗಿ ನೀರಿನ ಬಳಕೆಯ ಪ್ರಮಾಣ ಅಧಿಕಗೊಳ್ಳುತ್ತದೆ. ಒಳಾಂಗಣ ಮತ್ತು ಹೊರಾಂಗಣ ಪ್ರದೇಶಗಳಲ್ಲಿ ನೀರನ್ನು ಬಳಸುವ ಬೇರೆ ಬೇರೆ ವಿಧಾನಗಳನ್ನು ಕೈಗಾರಿಕಾ ಪ್ರದೇಶಗಳಿಗೂ ಕೂಡ ಅಳವಡಿಸಬೇಕು. ಪಂಚಭೂತಗಳಲ್ಲಿ ಒಂದಾದ ನೀರು ನಮ್ಮೆಲ್ಲರ ಬೆಳಕಿಗೆ ಪ್ರತಿದಿನವೂ ಅಗತ್ಯವಾದಂತಹ ಅತ್ಯಮೂಲ್ಯ ನೈಸರ್ಗಿಕ ಸಂಪತ್ತು. ನೀರಿಲ್ಲದೆ ಬದುಕಿಲ್ಲ. ನೀರು ನಮಗೆ ನಾನಾ ರೂಪಗಳಲ್ಲಿ ಸಿಗುತ್ತದೆ. ಹಳ್ಳ, ಕೊಳ್ಳ, ನದಿ, ಸರೋವರ, ಕೆರೆ, ಕುಂಟೆ, ಕಟ್ಟೆಗಳಲ್ಲಿ ಲಭ್ಯವಾಗುವ ಮೇಲ್ಮೈ ಜಲ ಹಾಗೂ ತೋಡು, ಬಾವಿ, ಕೊಳವೆ ಇತ್ಯಾದಿಗಳಲ್ಲಿ ಸಿಗುವ ಅಂತರ್ಜಲವು ಭೂಮಿಯ ಮೇಲ್ಪದರುಗಳಲ್ಲಿ ಶಿಥಿಲಗೊಂಡ ಶಿಲಾರಚನೆಗಳಲ್ಲಿ ಹಾಗೂ ಭೂಮಿಯ ಆಳಭಾಗದಲ್ಲಿ ಬಿರುಕು ಮತ್ತು ಸಂದುಗಳಲ್ಲಿ ಆಯಾ ಪ್ರದೇಶದ ಜಲಶಿಲಾರಚನೆಗನುಗುಣವಾಗಿ ದೊರೆಯುತ್ತದೆ. ಹಾಗೆಯೇ ಅದರ ಲಭ್ಯತೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಅಂತರ್ಜಲದ ಬಳಕೆಯ ಪ್ರಮಾಣ ಮಿತಿ ಮೀರುತ್ತಿದೆ. ದೇಶದ ಒಟ್ಟಾರೆ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಗ್ರಾಮೀಣ ನೀರು ಸರಬರಾಜಿನ ಸುಮಾರು 90% ಅಂತರ್ಜಲ ಮೂಲವನ್ನು ಅವಲಂಬಿಸಿದೆ. ಹಾಗೆಯೇ ಸುಮಾರು 55% ನೀರಾವರಿ ಕ್ಷೇತ್ರವು ಅಂತರ್ಜಲವನ್ನು ಅವಲಂಬಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 65 ತಾಲೂಕುಗಳಲ್ಲಿ ಅಂತರ್ಜಲದ ಉಪಯೋಗ ಮಿತಿ ಮೀರಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಅಂತರ್ಜಲದ ಬಳಕೆ ನಮಗೆ ಅನಿವಾರ್ಯ. ಆದರೆ ಅತಿಯಾದ ಬಳಕೆ ಅಪಾಯಕ್ಕೆ ಆಹ್ವಾನ ಎಂಬಂತೆ ಇದರೊಂದಿಗೆ ಸಾಕಷ್ಟು ಸಮಸ್ಯೆಗಳು ನಮಗೆ ಎದುರಾಗುತ್ತಿವೆ. ಮುಖ್ಯವಾಗಿ ಅಂತರ್ಜಲದ ಮಟ್ಟದ ಕುಸಿತ, ಬತ್ತಿದ ಬಾವಿಗಳು, ಕೊಳವೆ ಬಾವಿಗಳಲ್ಲಿ ಇಳುವರಿಯ ವ್ಯತ್ಯಾಸ ಹಾಗೂ ನೀರಿನ ಮಟ್ಟದ ಕುಸಿತ ಇತ್ಯಾದಿ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಉಳಿಸಲು ಈ ಮಣ್ಣಿನ ಸಾರ ಅರಳಿ ನೀರಿನ ಎಲ್ಲ ಮೂಲಗಳಿಗೂ ಮಳೆ ನೀರೇ ಆಧಾರ. ಇದು ಅಂತರ್ಜಲಕ್ಕೂ ಅನ್ವಯವಾಗುತ್ತದೆ. ಅಂತರ್ಜಲ ಭೂಮಿಯಲ್ಲಿ ಶೇಖರಣೆ ಇಲ್ಲದೆ ಹೋದರೆ ಅದು ನಮಗೆ ಸಿಗುವುದು ದುಸ್ತರವಾಗುತ್ತದೆ. ಭೂಮಿಗೆ ಬಿದ್ದ ಮಳೆ ನೀರಿನ ಒಂದು ಭಾಗ ಭೂಮಿಗೆ ಇಂಗಬೇಕು. ಇದೊಂದು ನೈಸರ್ಗಿಕ ಕ್ರಿಯೆ. ಆದರೆ ಒಂದು ಕಡೆ ಅಂತರ್ಜಲದ ಬಳಕೆಯಾಗುತ್ತದೆ, ಮತ್ತೊಂದು ಕಡೆ ಮಳೆ ನೀರಿನ ಇಂಗುವಿಕೆ ಮೂಲಕ ಅಂತರ್ಜಲದ ಮರುಭರ್ತಿಯಾಗಬೇಕಾಗುತ್ತದೆ. ಈ ಬಳಕೆ ಮತ್ತು ಭರ್ತಿಗಳಲ್ಲಿ ಯಾವಾಗಲೂ ಸಮಾನತೆಯೇ ಇರಬೇಕು. ಅಂತಂದರೆ ನಾವು ಹಣಕಾಸಿನ ವಿಚಾರದಲ್ಲಿ ಎಟಿಎಂಗಳಲ್ಲಿ ನಮ್ಮ ಖಾತೆಯಲ್ಲಿದ್ದಷ್ಟು ಹಣ ನಮ್ಮ ಎಟಿಎಂ ಮುಖಾಂತರ ನಮಗೆ ಬರುವ ಹಾಗೆ ಈ ಅಂತರ್ಜಲದಲ್ಲಿ ಶೇಖರಣೆಯಾಗುವಂತಹ ನೀರು ಮತ್ತೆ ಮರುಬಳಕೆಗೆ ನಮಗೆ ಅವಕಾಶ ಕೊಡುತ್ತದೆ. ಬಳಕೆಯ ಭರ್ತಿಯನ್ನು ಮೀರಿದರೆ ಅಂತರ್ಜಲದ ಸಂಪತ್ತಿನಲ್ಲಿ ಸಮತೋಲನ ಇಲ್ಲದೆ ಕೊರತೆಯು ಎದ್ದು ಕಾಣುತ್ತದೆ. ಇವೆಲ್ಲ ಕಾರಣಗಳಿಂದ ನೀರಿನ ಸಮರ್ಥ ಬಳಕೆಯ ಬಗ್ಗೆ ನಾವಿಂದು ಜಾಗರೂಕರಾಗಬೇಕಾಗಿದೆ. ಇದರೊಂದಿಗೆ ನೀರಿನ ಸಂರಕ್ಷಣೆ, ಅಂತರ್ಜಲ ಮರುಪೂರಣ ಹಾಗೂ ಶುದ್ಧೀಕರಿಸಿದ ನೀರಿನ ಮರುಬಳಕೆಯನ್ನು ಹೆಚ್ಚೆಚ್ಚಾಗಿ ಮಾಡಬೇಕು. ಇದರಲ್ಲಿ ಸಮಾಜ, ವೈಯಕ್ತಿಕ ಸಂಘ ಸಂಸ್ಥೆಗಳು, ಸರ್ಕಾರದ ಸಹಭಾಗಿತ್ವ ಕೂಡ ತುಂಬ ಅವಶ್ಯಕವಾಗಿದೆ. ಒಟ್ಟಿನಲ್ಲಿ ಜಲಸಂಪತ್ತು ಮನುಕುಲದ ಉಳಿವಿಗೆ ಅವಶ್ಯಕ ಸಂಪನ್ಮೂಲವಾಗಿದ್ದು ಅದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಅಪರೂಪದ ಮತ್ತು ವ್ಯಾಪಕವಾಗಿ ಬಳಕೆಯಾಗುವ ಪ್ರಾಕೃತಿಕ ಸಂಪತ್ತಾದ ನೀರನ್ನು ಬಳಸುವ ವಿಷಯದಲ್ಲಿ ನಾವೆಲ್ಲ ನಮ್ಮ ಜವಾಬ್ದಾರಿಯನ್ನು ಮೆರೆಯಬೇಕಾಗಿದೆ. ಇದು ಹೀಗೆ ಮುಂದುವರೆದರೆ ಭವಿಷ್ಯದಲ್ಲಿ ತೀವ್ರತರವಾದಂತಹ ಜಲಕ್ಷಾಮಕ್ಕೆ ನಾವು ತುತ್ತಾಗುತ್ತೇವೆ ಎನ್ನುವುದು ಕಟು ಸತ್ಯ. ಕೆರೆ, ಕಾಲುವೆ, ಗೋಕಟ್ಟೆ, ನದಿ ಮೂಲಗಳ ನೀರನ್ನು ಶುದ್ಧೀಕರಿಸಿ ಮರುಬಳಕೆ ಮಾಡುವ ಮತ್ತು ಅಂತರ್ಜಲ ಮಟ್ಟ ಹೆಚ್ಚಿಸುವ ಮಳೆ ನೀರು ಕೊಯ್ಲಿನಂತಹ ಯೋಜನೆಗಳತ್ತ ನಾವು ಗಮನಹರಿಸಬೇಕಾಗಿದೆ. ಒಬ್ಬಿಬ್ಬರು ಮಾಡುವ ಕೆಲಸ ಇದೆಲ್ಲವಾದರೂ ಕೂಡ ಎಲ್ಲರ ಸಹಭಾಗಿತ್ವದ ಅವಶ್ಯಕತೆ ಇದೆ ಎಂದು ನಾವು ಮನದಟ್ಟಾಗಬೇಕು. ಗಣಿಗಾರಿಕೆ, ಕಾಡುಗಳ ನಾಶದಿಂದ ಮಳೆಯ ಪ್ರಮಾಣ ಕುಗ್ಗಿದ್ದು ಅಂತರ್ಜಲದ ಮಟ್ಟವೂ ಕೂಡ ಕುಸಿತ ಕಂಡಿರುವುದು ನಮ್ಮೆಲ್ಲ ಅನಾಹುತಗಳಿಗೆ ಇದು ಕೈಗನ್ನಡಿಯಾಗಿದೆ. ಇದನ್ನು ತಪ್ಪಿಸಲು ಸರ್ಕಾರ, ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಒಗ್ಗೂಡಿ ಕೆಲಸ ಮಾಡುವ ಅನಿವಾರ್ಯತೆ ನಮ್ಮೆದುರಿಗಿದೆ. ಪ್ರಸ್ತುತ ಎಲ್ಲ ದೇಶಗಳಲ್ಲೂ ಕೂಡ ಈ ಶುದ್ಧ ನೀರಿನ ಕೊರತೆ ಸಮಸ್ಯೆ ಎದುರಾಗುತ್ತಿರುವುದು ನಾವು ನೋಡುತ್ತಿದ್ದೇವೆ. ನಮ್ಮ ದೇಶದಲ್ಲೂ ಜನಸಂಖ್ಯೆ ಏರಿದಂತೆ ನೀರಿನ ಸಮಸ್ಯೆ ದಿನೇ ದಿನೇ ಗಂಭೀರವಾಗುತ್ತಿದೆ. ಇದರಿಂದ ನೀರನ್ನು ಪೋಲು ಮಾಡದೆ ಜಾಳ್ಮೆಯಿಂದ ಇತಿಮಿತವಾಗಿ ಬಳಕೆ ಮಾಡಿ ಮುಂದಿನ ಒಂದು ಭವಿಷ್ಯಕ್ಕೆ ನಾವು ಉಳಿತಾಯವನ್ನು ಮಾಡಬೇಕಾಗಿದೆ. ಜಲವೇ ಜೀವಜಲ, ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನೀರನ್ನು ಮಿತವಾಗಿ ಬಳಸಿ ಭವಿಷ್ಯಕ್ಕಾಗಿ ಉಳಿಸಿ. ಅಂತರ್ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜಲಮೂಲಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಹಸಿರೇ ಉಸಿರು, ನಮ್ಮೆಲ್ಲರ ಹೊಣೆ ಎಂಬೆತ್ತಾದಿ ಘೋಷವಾಕ್ಯಗಳು ನಮ್ಮ ಮನೆ ಮನೆಗಳಲ್ಲಿ ಮುಟ್ಟಬೇಕಾಗಿದೆ. ಇಂದು ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ನಾವು ಭೀಕರ ಜಲಕ್ಷಾಮಕ್ಕೆ, ಒಂದು ನೀರಿನ ಅಭಾವಕ್ಕೆ ಗುರಿಯಾಗಬೇಕಾಗಿದೆ. ಒಟ್ಟಿನಲ್ಲಿ ನೀರು ಜೀವಜಲ, ಅದನ್ನು ಸಂರಕ್ಷಣೆ ಮಾಡೋಣ, ಅದನ್ನು ಇತಿಮಿತವಾಗಿ ಬಳಕೆ ಮಾಡೋಣ. ಹಸಿರಿಲ್ಲದೆ ಉಸಿರೆಲ್ಲಿದೆ ಉಳಿಸಲು ಇರಲಿ ಚಲ, ನೆಲ ನಮ್ಮ ಇದುವರೆಗೂ ವಿಶ್ವ ಜಲ ದಿನಾಚರಣೆ ಸಂದರ್ಭದಲ್ಲಿ ಜಲ ಸಂರಕ್ಷಣೆ ಕುರಿತು ಸಂಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಅಂಬರೀಶ್ ಆಶಿಹಾಳ್. ರೈತ ಬಾಂಧವರು ಈಗ ಕೇಳಿ, ಭತ್ತದ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ ಮಾಹಿತಿ. ಭತ್ತದ ಬೆಳೆಯಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡಿಬೇಕಾಗಿತ್ತಂದರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋದು ಭಾಳ ಅವಶ್ಯಕ. ಸುಧಾರಿತ ಭತ್ತದ ತಳಿಗಳು ಹೆಚ್ಚು ಇಳುವರಿ ಕೊಡುವ ಒಂದು ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಹಾಗೂ ಒಂದೇ ಜಮೀನಿನಲ್ಲಿ ಸತತವಾಗಿ ಭತ್ತ ಬೆಳೆಯೋದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಮಣ್ಣಿನಿಂದ ಹೀರಲ್ಪಟ್ಟು ಜೊತೆಗೆ ಲಘು ಪೋಷಕಾಂಶಗಳ ಕೊರತೆ ಕಂಡುಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೇವಲ ರಾಸಾಯನಿಕ ಗೊಬ್ಬರಗಳನ್ನೇ ಹೆಚ್ಚಾಗಿ ರೈತರು ಬಳಸೋದರಿಂದ ಈ ಸಮಸ್ಯೆ ಇನ್ನಷ್ಟು ಕಷ್ಟವಾಗ್ತಿದೆ ಅಥವಾ ಜಟಿಲವಾಗ್ತಾಯಿದೆ. ಈ ದಿಶೆಯಲ್ಲಿ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಣೆಯಲ್ಲಿ ಎಲ್ಲ ಮೂಲಗಳಿಂದ ಸಿಗ್ತಕ್ಕಂಥ ಗೊಬ್ಬರಗಳನ್ನು ಬಳಸಬಹುದು. ಭತ್ತದಲ್ಲಿ ಬಳಸ್ತಕ್ಕಂಥ ಗೊಬ್ಬರಗಳಲ್ಲಿ ಸಾವಯವ, ಹಸಿರೆಲೆ, ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರಗಳು ಪ್ರಮುಖ ಅಂತ ಹೇಳಬಹುದು. ಭತ್ತ ನಾಟಿ ಮಾಡುವ 3 ವಾರಗಳ ಮುಂಚೆ ಪ್ರತಿ ಎಕರೆಗೆ 3-4 ಟನ್ಗಳಷ್ಟು ಚೆನ್ನಾಗಿ ಕೊಳೆತಂಥ ದನದ ಅಥವಾ ಕಾಂಪೋಸ್ಟ್ ಅಥವಾ 1 ಟನ್ ಕೋಳಿ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಇನ್ನು ಹಸಿರು ಗೊಬ್ಬರಗಳ ಬಗ್ಗೆ ಭತ್ತದ ಬೆಳೆಗೆ ಬಂದಾಗ ಹಸಿರು ತಪ್ಪಲವನ್ನು ಭೂಮಿಗೆ ಹಾಕೋದು ಸಾಂಪ್ರದಾಯಿಕವಾಗಿ ಬಂದಂಥ ಒಂದು ಪದ್ಧತಿ. ಗಿಡಗಳ ಎಲೆ ಮತ್ತು ಎಳೆಯ ಕಾಂಡ ಅಥವಾ ಟೊಂಗೆಗಳು ಹಸಿರಾಗಿರುವಾಗ ಮಣ್ಣಿಗೆ ಸೇರಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಹಸಿರು ಗೊಬ್ಬರಗಳು ಬೆಳೆಗಳಿಗೆ ಸಾರಜನಕ ಮತ್ತು ರಂಜಕವನ್ನು ಒದಗಿಸ್ತವೆ. ಮಣ್ಣಿನ ಆಳದ ಪದರಗಳಿಂದ ಪೋಷಕಾಂಶಗಳನ್ನು ಹೀರಿ ಮೇಲಿನ ಮಣ್ಣಿಗೆ ಸೇರಿಸ್ತವೆ. ಜೊತೆಗೆ ಹಸಿರು ಗೊಬ್ಬರಗಳು ಮಣ್ಣಿನಲ್ಲಿ ಕೊಳೆತಾಗ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಮಣ್ಣಿಗೆ ಬಿಡುಗಡೆ ಮಾಡ್ತವೆ ಹಾಗೂ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಸುಧಾರಣೆ ಮಾಡ್ತವೆ. ಈ ಒಂದು ಹಸಿರು ಗೊಬ್ಬರಗಳಲ್ಲಿ 2 ಬಗೆ ಅಂತ ಹೇಳ್ಬೋದು. ಮೊದಲನೇದರಲ್ಲಿ ಬಹುವಾರ್ಷಿಕ ಮರಗಳಾದಂಥ ಹೊಂಗೆ, ಚೊಗಚೆ, ಗ್ಲೆರಿಸಿಡಿಯಾ, ಸೂಬಾಬೂಲ್ ಮತ್ತು ಬೇವಿನ ಮರಗಳು. ಈ ಒಂದು ಎಲೆ ಮತ್ತು ಎಳೆಯ ಟೊಂಗೆಗಳನ್ನು ಬೇರೆ ಕಡೆಯಿಂದ ಕತ್ತರಿಸಿ ಪ್ರತಿ ಎಕರೆಗೆ 3-4 ಟನ್ ಹಸಿ ಎಲೆಯನ್ನು 3 ವಾರಗಳ ಮೊದಲು ಮಣ್ಣಲ್ಲಿ ಸೇರಿಸಿ ನಂತರ ಗದ್ದೆ ಹಚ್ಚಬಹುದು. ಮಣ್ಣಲ್ಲಿಯೂ ಕೊಳೆತು ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕವನ್ನು ಒದಗಿಸ್ತವೆ. ಎರಡನೆಯ ಒಂದು ಪದ್ಧತಿ ಒಳಗೆ ಹಸಿರು ಗೊಬ್ಬರಗಳನ್ನು ಸ್ಥಾನಿಕವಾಗಿ ಬೆಳೆದು ಅದೇ ಜಮೀನಿನಲ್ಲಿ ಮುಗ್ಗು ಹೊಡೆದು ಮಣ್ಣಿಗೆ ಸೇರಿಸಬಹುದು. ಭತ್ತ ನಾಟಿ ಮಾಡ್ತಕ್ಕಂಥ 7 ವಾರಗಳ ಮೊದಲು ದ್ವಿದಳ ಜಾತಿಗೆ ಸೇರಿದಂಥ ಸೆಣಬು ಅಥವಾ ಡಯಾಂಚ ಬೀಜಗಳನ್ನು ಪ್ರತಿ ಎಕರೆಗೆ 10 ಕಿಲೋಗ್ರಾಂ ಪ್ರಮಾಣದಲ್ಲಿ ಬಿತ್ತಿ ಬೆಳೆಸಬೇಕು. ಬಿತ್ತುವ ಸಮಯದಲ್ಲಿ ಭತ್ತಕ್ಕೆ ಶಿಫಾರಸು ಮಾಡಿದ ರಂಜಕವನ್ನು ಮೊದಲೇ ಕೊಡೋದ್ರಿಂದ ಮುಂದೆ ಬೆಳೆಯುವ ಭತ್ತಕ್ಕೆ ರಂಜಕದ ಒಂದು ಲಭ್ಯತೆ ಹೆಚ್ಚಿಗೆ ಆಗ್ತದೆ. ಹಸಿರೆಲೆ ಗೊಬ್ಬರದ ಬೆಳೆಯು ಹೂವಾಡ್ತಕ್ಕಂಥ ಪ್ರಥಮ ಹಂತದಲ್ಲಿದ್ದಾಗ ಗದ್ದೆಗೆ ನೀರನ್ನು ಬಿಟ್ಟು ಮುಗ್ಗು ಹೊಡೆದು ಅಥವಾ ವಾರ ಕಳೀಲಿಕ್ಕೆ ಬಿಡಬೇಕು. ನಂತರ ಗದ್ದೆಯನ್ನು ಸಮ ಮಾಡಿ ಭತ್ತವನ್ನು ನಾಟಿ ಮಾಡಬಹುದು. ಇದರಿಂದ ಪ್ರತಿ ಎಕರೆಗೆ 6-12 ಟನ್ ಹಸಿರೆಲೆ ಗೊಬ್ಬರ ಸೇರಿಸಬಹುದು. 20-30 ಕಿಲೋಗ್ರಾಂ ಸಾರಜನಕವನ್ನು ಮೂಲ ಗೊಬ್ಬರವಾಗಿ ಒದಗಿಸಿದಂಗಾಗತ್ತೆ. ಇದರಿಂದ ಪ್ರತಿ ಎಕರೆಗೆ 6-12 ಟನ್ ಹಸಿರೆಲೆ ಗೊಬ್ಬರ ಸೇರಿಸಲಾಗಿ 20-30 ಕಿಲೋಗ್ರಾಂ ಸಾರಜನಕವನ್ನು ಮೂಲ ಗೊಬ್ಬರವಾಗಿ ಒದಗಿಸಬಹುದು. ಇನ್ನು ಜೈವಿಕ ಗೊಬ್ಬರಗಳಿಗೆ ಬಂದಾಗ ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳನ್ನು ಬಳಸಿ ತಯಾರು ಮಾಡಿದಂಥ ಗೊಬ್ಬರಗಳಿಗೆ ಜೈವಿಕ ಗೊಬ್ಬರ ಅಂತೇಳಿ ಕರಿತೀವಿ. ಇವು ಮಣ್ಣಲ್ಲಿ ಅಥವಾ ಬೇರಿನ ವಲಯದಲ್ಲಿ ತಮ್ಮ ಜೈವಿಕ ಕ್ರಿಯೆಗಳಿಂದ ಬೆಳೆಗಳಿಗೆ ಬೇಕಾಗ್ತಕ್ಕಂಥ ಸಾರಜನಕ, ರಂಜಕ ಮತ್ತು ಇತರೆ ಲಘು ಪೋಷಕಾಂಶಗಳನ್ನು ಒದಗಿಸ್ತವೆ. ಭತ್ತದಲ್ಲಿ ಬರ್ತಕ್ಕಂಥ ಜೈವಿಕ ಗೊಬ್ಬರಗಳಲ್ಲಿ ಅಜೋಸ್ಪಿರ್ಲಮ್ ಅಣುಜೀವಿಗಳು ಸಸ್ಯಗಳ ಬೇರುಗಳಲ್ಲಿ ವಾಸತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತವೆ. ಇವು ವಾತಾವರಣದ ಸಾರಜನಕವನ್ನು ತಮ್ಮ ದೇಹದಲ್ಲಿ ಸ್ಥಿರೀಕರಿಸಿ ಬೇರಿನಲ್ಲಿ ಅಥವಾ ಮಣ್ಣಲ್ಲಿ ಬಿಡುಗಡೆ ಮಾಡ್ತವೆ. 1 ಕಿಲೋಗ್ರಾಂ ಅಜೋಸ್ಪಿರ್ಲಮನ್ನು 10 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ದ್ರಾವಣದಲ್ಲಿ ಅದ್ದಿ ಕೂಡಲೇ ನಾಟಿ ಮಾಡಬೇಕು. 1 ಕಿಲೋಗ್ರಾಂ ಅಜೋಸ್ಪಿರ್ಲಮನ್ನು 10 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ದ್ರಾವಣದಲ್ಲಿ ಅದ್ದಿ ಕೂಡಲೇ ನಾಟಿಯನ್ನು ಮಾಡಬೇಕು. ಇದರಿಂದ ಪ್ರತಿ ಎಕರೆಗೆ 10-12 ಕಿಲೋಗ್ರಾಂ ಸಾರಜನಕ ಲಭ್ಯವಾಗ್ತದೆ. ನೀಲಿ ಹಸಿರು ಪಾಚಿನ ಸಹ ಭತ್ತದ ಒಂದು ಗದ್ದೆಯಲ್ಲಿ ನಾವು ಯಥೇಚ್ಛವಾಗಿ ಬಳಸಬಹುದು. ಇದು ಶೈವಾಲ ಗುಂಪಿಗೆ ಸೇರಿದಂಥ ಸೂಕ್ಷ್ಮ ಜೀವಿ. ಹೊಂಡಗಳಲ್ಲಿ ನಿಂತ ನೀರಿನ ಮೇಲೆ ಅಥವಾ ಅಧಿಕ ತೇವಾಂಶ ಇರತಕ್ಕಂಥ ಮಣ್ಣಿನ ಮೇಲೆ ಬೆಳೀತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ. ಗದ್ದೆಯಲ್ಲಿ ಬೆಳೀತಕ್ಕಂಥ ಭತ್ತಕ್ಕೆ ಉಪಯುಕ್ತವಾದಂಥ ಜೈವಿಕ ಗೊಬ್ಬರ ಇದು ನೀಲಿ ಹಸಿರು ಪಾಚಿ. ಇದು ಪತ್ರ ಹರಿತನ್ನು ಹೊಂದಿದ್ದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ತನ್ನಲ್ಲಿಯ ನೈಟ್ರೋಜಿನಸ್ ಕಿಣ್ವದ ಸಹಾಯದಿಂದ ಗಾಳಿಯಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತದೆ. ಇವುಗಳಲ್ಲಿ ಹಲವಾರು ತಳಿಗಳಿದ್ದಾವೆ. ಅನಾಬಿನಾ ನೋಸ್ಟಾಕ ಮತ್ತು ಅಶಿಲೋಟೋರಿಯಾ ಇವು ಪ್ರಮುಖವಾದವಂತ ಹೇಳ್ಬೋದು. ನೀಲಿ ಹಸಿರು ಪಾಚಿಯನ್ನು ಬೆಳೆಯುವ ಮುಂಚೆ ಗದ್ದೆಯನ್ನು ಚೆನ್ನಾಗಿ ಕೆಸರು ಮಾಡಿ ನೀರು ಬಿಟ್ಟು ತಿಳಿಯಾಗುವವರೆಗೆ ಬಿಡಬೇಕು. ನಂತರ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಮಣ್ಣು ಆಧಾರಿತ ನೀಲಿ ಹಸಿರು ಪಾಚಿಯ ಪುಡಿಯನ್ನು ಎರಿಸಬೇಕು. 3 ವಾರಗಳಲ್ಲಿ ಪಾಚಿ ಬೆಳೆದ ನಂತರ ಗದ್ದೆಯಲ್ಲಿನ ನೀರನ್ನು ನಿಧಾನವಾಗಿ ಬಸಿದು ಪಾಚಿಯನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಹೀಗೆ 2-3 ವರ್ಷ ಸತತವಾಗಿ ನೀಲಿ ಹಸಿರು ಪಾಚಿಯನ್ನು ಬೆಳೆಯೋದ್ರಿಂದ ನಂತರ ಅದು ಗದ್ದೆಯಲ್ಲಿ ವೃದ್ಧಿಯಾಗಿ ತಾನೇ ಬೆಳವಣಿಗೆಯನ್ನು ಹೊಂದತ. ನೀಲಿ ಹಸಿರು ಪಾಚಿಯನ್ನು ಬೆಳೆಯೋದ್ರಿಂದ ಭತ್ತದ ಬೆಳೆಗೆ ಶಿಫಾರಸು ಮಾಡಿದ ಸಾರಜನಕದಲ್ಲಿ 25% ಉಳಿತಾಯವನ್ನು ಮಾಡಬಹುದು. ಇನ್ನು ಭತ್ತದ ಬೆಳೆಗೆ ಅಜೋಲಾವನ್ನು ಸಹ ನಾವು ಗೊಬ್ಬರವಾಗಿ ಬಳಸ್ಬೋದು. ಈ ಅಜೋಲಾ ನೀರಿನ ಮೇಲೆ ತೇಲಾಡತಕ್ಕಂಥ ಒಂದು ಜರಿ ಜಾತಿಯ ಸಸ್ಯ. ಇದರ ಬೇರುಗಳು ನೀರಿನಲ್ಲಿ ಇಳಿಬಿದ್ದು ಎಲೆಗಳು ಚಿಕ್ಕದಾಗಿರ್ತವೆ. ಸಸಿಗಳು ಒಂದಕ್ಕೊಂದು ಹೆಣೆದುಕೊಂಡು ನೀರಿನ ಮೇಲೆ ತೇವಾಡುವ ಚಾಪೆಯಂತೆ ಕಾಣ್ತವೆ. ಇದರ ಎಲೆಗಳ ರಂಧ್ರಗಳಲ್ಲಿ ನೀಲಿ ಹಸಿರು ಪಾಚಿ ಗುಂಪಿಗೆ ಸೇರಿದ ಅಣುಜೀವಿಗಳಿರ್ತವೆ. ಇವುಗಳ ಸಹಾಯದಿಂದ ಗಾಳಿಯಲ್ಲಿನ ಸಾರಜನಕವನ್ನು ತನ್ನಲ್ಲಿ ಶೇಖರಣೆ ಮಾಡುತ್ತದೆ. ಅಜೋಲಾದಲ್ಲಿ 4-6% ಸಾರಜನಕವಿದ್ದು ಜೊತೆಗೆ ಅನೇಕ ಲಘು ಪೋಷಕಾಂಶಗಳನ್ನು ಮತ್ತು ಕಚ್ಚಾ ನಾರನ್ನು ಹೊಂದಿರ್ತದೆ. ಅಜೋಲಾವನ್ನು ಗದ್ದೆಯಲ್ಲಿ ಬೆಳೆಯುವ ಮೊದಲು ಸಸಿ ಮಡಿಗಳಲ್ಲಿ ಬೆಳೆಸಬೇಕು. 1 ಎಕರೆಗೆ ಬೇಕಾಗ್ತಕ್ಕಂಥ ಅಜೋಲಾ ಬೆಳೆಯನ್ನು 1 ಗುಂಟೆ ಪ್ರದೇಶದಲ್ಲಿ ಮಣ್ಣನ್ನು ಹದಗೊಳಿಸಿ ಸುಮಾರು 120 ಕಿಲೋಗ್ರಾಂ ಸಗಣಿ ಮತ್ತು 40 ಗ್ರಾಂ ಶಿರುಡಾನ್ 3-4 ಇಂಚು ಸೇರಿಸಬೇಕು. ನಂತರ 3-4 ಇಂಚು ನೀರನ್ನು ನಿಲ್ಲಿಸಿ ಸುಮಾರು 20 ಕಿಲೋಗ್ರಾಂ ಅಜೋಲಾವನ್ನು ನೀರಿನ ಮೇಲೆ ಹರಡಬೇಕು. ಇದು 2 ವಾರಗಳಲ್ಲಿ ಬೆಳೆದು ಸುಮಾರು 300 ಕಿಲೋಗ್ರಾಂ ಆಗ್ತದೆ. ಸಸಿ ಮಡಿಯಲ್ಲಿ ಬೆಳೆದಂಥ ಅಜೋಲಾವನ್ನು ಗದ್ದೆಗೆ ಹಾಕುವ ಮೊದಲು ಪ್ರತಿ ಎಕರೆಗೆ 2 ಟನ್ ಸಗಣಿಯನ್ನು ಸೇರಿಸಿ 3-4 ಇಂಚು ನೀರನ್ನು ನಿಲ್ಲಿಸಬೇಕು. ಸಸಿ ಮಡಿಯಲ್ಲಿ ಬೆಳೆದಂಥ 300 ಕಿಲೋಗ್ರಾಂ ಅಜೋಲಾವನ್ನು 1 ಎಕರೆ ಪ್ರದೇಶಕ್ಕೆ ಹಾಕಬೇಕು. ಇದು ಸುಮಾರು 3 ವಾರಗಳಲ್ಲಿ 4-5 ಟನ್ ಆಗ್ತದೆ. ಈ ಒಂದು ಸಮಯದಲ್ಲಿ ಗದ್ದೆಯಲ್ಲಿನ ನೀರನ್ನು ಬಸಿದು ಅಜೋಲಾವನ್ನು ಮಣ್ಣಲ್ಲಿ ಬೆರೆಸಬೇಕು. ನಂತರ ಭತ್ತವನ್ನು ನಾಟಿ ಮಾಡಬಹುದು. ಇದರಿಂದ ಭತ್ತಕ್ಕೆ ಸುಮಾರು 20 ಕಿಲೋಗ್ರಾಂ ಸಾರಜನಕ ಮೂಲಗೊಬ್ಬರವಾಗಿ ಸಿಗ್ತದೆ. ನೀರಿನ ಮೇಲೆ ಅಲ್ಲಲ್ಲಿ ಉಳಿದಿರತಕ್ಕಂಥ ಅಜೋಲಾ ಮತ್ತೆ ಬೆಳೆದು 3 ವಾರಗಳ ನಂತರ ಇದನ್ನು ಪುನಃ ಮಣ್ಣಿಗೆ ಸೇರಿಸೋದ್ರಿಂದ ಮತ್ತಷ್ಟು ಸಾರಜನಕ ಬೆಳೆಗೆ ಸಿಗ್ತದೆ ಹಾಗೂ ಮಣ್ಣಿನ ಸಾವಯವ ಅಂಶವನ್ನು ಹೆಚ್ಚಿಗೆ ಮಾಡಬಹುದು. ಇನ್ನು ಭತ್ತದ ಬೆಳೆಯಲ್ಲಿ ರಸಗೊಬ್ಬರಗಳ ಒಂದು ನಿರ್ವಹಣೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ರಸಗೊಬ್ಬರಗಳು ಕೃತಕವಾಗಿ ತಯಾರಿಸಲ್ಪಟ್ಟಂಥ ರಾಸಾಯನಿಕ ಗೊಬ್ಬರಗಳಾಗಿದ್ದು ಪ್ರಮುಖ ಮತ್ತು ಲಘು ಪೋಷಕಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಗೂ ಗಿಡಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ರೂಪದಲ್ಲಿ ಹೊಂದಿರ್ತವೆ. ನಾಟಿ ಭತ್ತದ ಬೆಳೆಗೆ ಪ್ರತಿ ಎಕರೆಗೆ 80 ಕಿಲೋಗ್ರಾಂ ಸಾರಜನಕ, 40 ಕಿಲೋಗ್ರಾಂ ರಂಜಕ ಹಾಗೂ 40 ಕಿಲೋಗ್ರಾಂ ಪೊಟ್ಯಾಷ ಶಿಫಾರಸು ಮಾಡಲಾಗಿದೆ. ರಂಜಕ ಮತ್ತು ಪೊಟ್ಯಾಷ್ ಸಸ್ಯದ ಬೇರಿನ ಬೆಳವಣಿಗೆ ಮತ್ತು ಪ್ರಾರಂಭಿಕ ಹಂತದಲ್ಲಿ ಅಗತ್ಯವಾಗಿ ಬೇಕಾಗುವುದರಿಂದ ಇವುಗಳನ್ನು ಬೆಳೆ ನಾಟಿ ಮಾಡತಕ್ಕಂಥ ಸಮಯದಲ್ಲಿ ಕೊಡಬೇಕು. ಆದರೆ ಸಾರಜನಕವು ಬೆಳೆಯ ಒಂದು ವಿವಿಧ ಹಂತಗಳಲ್ಲಿ ಅಗತ್ಯವಾಗಿರುವುದರಿಂದ ಸಾರಜನಕ ಗೊಬ್ಬರವನ್ನು ಒಂದೇ ಬಾರಿಗೆ ಹಾಕದೆ 3 ಕಂತುಗಳಲ್ಲಿ ಭತ್ತದ ಬೆಳೆಗೆ ಕೊಡಬೇಕು. ನಾಟಿ ಮಾಡುವ ಸಮಯದಲ್ಲಿ ಅಥವಾ ನಾಟಿಯಾದ 8-10 ದಿನಗಳ ನಂತರ 50% ಸಾರಜನಕವನ್ನು ಮೂಲ ಗೊಬ್ಬರವಾಗಿ ಕೊಡಬೇಕು. 25% ಸಾರಜನಕವನ್ನು ತ್ವರಿತ ಬೆಳವಣಿಗೆ ಹಂತದಲ್ಲಿ ಅಂದರೆ ನಾಟಿ ಮಾಡಿದ 30-35 ದಿನಗಳ ನಂತರ ಕೊಡೋದು ಒಳ್ಳೆಯದು. ಮೊದಲನೇ ಮೇಲುಗೊಬ್ಬರವಾಗಿದ್ದನ್ನು ಪ್ರಾರಂಭದ ಹಂತದಲ್ಲಿ 2-3 ಬಾರಿ ಕೊಡಬೇಕು. ಭತ್ತಕ್ಕೆ ವಿವಿಧ ಹಂತಗಳಲ್ಲಿ ಕೊಡಬೇಕಾದಂಥ ರಸಗೊಬ್ಬರ ಪ್ರಮಾಣವನ್ನು ತಿಳ್ಕೊಂಡು ತಜ್ಞರ ಸಲಹೆ ಮೇರೆಗೆ ರಸಗೊಬ್ಬರವನ್ನು ಭತ್ತದ ಬೆಳೆಗೆ ಬಳಸಬಹುದು. ಅತಿಯಾದ ಸಾರಜನಕ ಗೊಬ್ಬರವನ್ನು ಭತ್ತದ ಬೆಳೆಗೆ ಬಳಸೋದ್ರಿಂದ ಬೆಳೆ ಬಹುಬೇಗನೆ ಕೀಟ ಮತ್ತು ರೋಗಗಳ ಬಾಧೆಗೆ ತುತ್ತಾಗಿ ಇಳುವರಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ನಷ್ಟ ಆಗತ್ತೆ. ಆದ್ದರಿಂದ ರೈತ ಬಾಂಧವರು ಭತ್ತದ ಬೆಳೆಗೆ ಸಾರಜನಕ ಗೊಬ್ಬರವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಹಿತಮಿತವಾಗಿ ಕೊಡಬೇಕು. ಭತ್ತದ ಬೆಳೆಯಲ್ಲಿ ಸಾರಜನಕದ ನಿರ್ವಹಣೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸಾರಜನಕದ ನಿರ್ವಹಣೆಯನ್ನು ತಿಳಿದು ಭತ್ತದ ಎಲೆಗಳ ಒಂದು ಬಣ್ಣದ ಮೇಲೆ ನಾವು ತಿಳ್ಕೋಬಹುದು. ಸಾರಜನಕದ ಪ್ರಮಾಣ ಸಮೃದ್ಧವಾಗಿರತಕ್ಕಂಥ ಭತ್ತದ ಬೆಳೆಯಲ್ಲಿ ಎಲೆಗಳು ಹಚ್ಚ ಹಸಿರು ಬಣ್ಣವನ್ನು ಹೊಂದಿರ್ತವೆ. ಆದರೆ ಎಲೆಗಳು ತಿಳಿ ಹಸಿರು ಅಥವಾ ಹಳದಿಯಾಗಿರುವಾಗ ಸಾರಜನಕದ ಕೊರತೆ ಇದೆ ಅಂತೇಳಿ ನಾವು ತಿಳಿಬಹುದು. ಬೆಳೆಗೆ ಹಾಕಿದಂಥ ಸಾರಜನಕ ಗೊಬ್ಬರ ದಕ್ಷವಾಗಿ ಬಳಕೆಯಾಗಲಿಕ್ಕೆ ಶಿಫಾರಸು ಮಾಡಿದ ರಂಜಕ, ಪೊಟ್ಯಾಷ್ ಮತ್ತು ಸತುವಿನ ಸಲ್ಫೇಟನ್ನು ಒದಗಿಸಬೇಕು. ಈ ವಿಧಾನವನ್ನು ಅನುಸರಿಸಿ ಸಾರಜನಕವನ್ನು ನಿರ್ವಹಿಸುವುದರಿಂದ ಹೆಚ್ಚಿನ ಸಾರಜನಕ ಪೋಲಾಗೋದನ್ನು ತಡೆಗಟ್ಟುವುದಲ್ಲದೆ ಬೆಳೆಯ ಬೆಳವಣಿಗೆ ಹಂತದ ಅವಶ್ಯಕತೆಗೆ ತಕ್ಕಂತೆ ಮತ್ತು ಸಕಾಲದಲ್ಲಿ ಬೆಳೆಗೆ ಸಾರಜನಕವನ್ನು ಒದಗಿಸಲಾಗುವುದು ಮತ್ತು ಪ್ರತಿ ಕಿಲೋಗ್ರಾಂ ಬಳಸ್ತಕ್ಕಂಥ ಸಾರಜನಕಕ್ಕೆ ಅಧಿಕ ಕಾಳಿನ ಇಳುವರಿಯನ್ನು ಪಡೆಯಬಹುದು. ರೈತ ಬಾಂಧವರು ಭತ್ತವನ್ನು ಬೆಳೆಯುವಾಗ ಪೋಷಕಾಂಶಗಳ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಬೇಕು. ಜೊತೆಗೆ ಸಾರಜನಕ ಗೊಬ್ಬರವನ್ನು ಹಿತಮಿತವಾಗಿ ಬಳಸಿ ಸಾರಜನಕ ಗೊಬ್ಬರದ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡುವುದರಿಂದ ಕಡಿಮೆ ಖರ್ಚಿನಲ್ಲಿ ಭತ್ತದ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇದುವರೆಗೂ